ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಇಂದೇ ಪ್ರಧಾನ ಮಂತ್ರಿ ಫಸಲು ಬಿಮಾ ಯೋಜನೆಯಲ್ಲಿ ನೋಂದಾಯಿಸಿಕೊಳ್ಳಿ ಮತ್ತು ನಿಶ್ಚಿಂತರಾಗಿ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ವಿಶ್ವ ಕೌಶಲ್ಯ ದಿನದಂದು ಕರ್ನಾಟಕದ 17-22 ವಯೋಮಾನದ ಯುವಕ ಯುವತಿಯರಿಗೆ ವಿಶ್ವಮಟ್ಟದ ಸ್ಪರ್ಧೆಗೆ ಆಹ್ವಾನ. 2024 ಫ್ರಾನ್ಸ್ನ ಲಿಯೋನ್ನಲ್ಲಿ ವಿಶ್ವ ಕೌಶಲ್ಯ ಸ್ಪರ್ಧೆ ನಡೆಯುತ್ತಿದ್ದು ಐಟಿ, ಫ್ಯಾಷನ್ ಡಿಸೈನಿಂಗ್, ಆಭರಣ ಕರೆ ಹೀಗೆ 54 ಕೌಶಲ್ಯಗಳಿಗೆ ನಡೆಯುವ ಸ್ಪರ್ಧೆಗೆ ರಾಜ್ಯ ಮಟ್ಟದಲ್ಲಿ ಆಯ್ಕೆ ನಡೆಯುತ್ತಿದೆ. ಯಾವುದೇ ವಿದ್ಯಾರ್ಹತೆ ಇಲ್ಲ. ಕೌಶಲ್ಯ ಹೊಂದಿದ್ದರೆ ನಿಮ್ಮ ಕೌಶಲ್ಯದ 3 ನಿಮಿಷಗಳ ವಿಡಿಯೋವನ್ನು kaushalkar.com August 30 ಅಪ್ಲೋಡ್ ಮಾಡಿ ಕರ್ನಾಟಕವನ್ನು ವಿಶ್ವ ಕೌಶಲ್ಯ ರಾಜಧಾನಿ ಮಾಡೋಣ. ಪ್ರಕಟಣೆ ಕೌಶಲ್ಯಾಭಿವೃದ್ಧಿ ನಿಗಮ, ಬೆಂಗಳೂರು. ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು. ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೇ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಇಂದೇ ಪ್ರಧಾನ ಮಂತ್ರಿ ಫಸಲು ಬಿಮಾ ಯೋಜನೆಯಲ್ಲಿ ನೋಂದಾಯಿಸಿಕೊಳ್ಳಿ ಮತ್ತು ನಿಶ್ಚಿಂತರಾಗಿ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಕೃಷಿ ರಂಗದಲ್ಲಿ ಈಗ ಕೇಳಿ ಗಂಗಾಧರ್ ಸ್ವಾಮಿ ಹಾಗೂ ಸಂಗಡಿಗರಿಂದ ವಡವು ವೀರಭದ್ರ ದೇವರ ಹುಟ್ಟು. ಶ್ರೀ ವೀರಭದ್ರೇಶ್ವರ ಮಹಾರಾಜ್ ಕೀ ಜಯ. ಓಂ ಹರ ಹರ ಹರ ಹರ ಸ್ವಾಮಿ ಸರ್ಪಾದಿ ಸರ್ಪ. ಆಹಾರ ಸರ್ಪ ಕಣಿಸೋ ಕಣಿಸೋ ಶ್ರೀ ವೀರಭದ್ರ ಕಾಳಿಂಗ ರುದ್ರ ಅಲ ಕಡ್ಡಿಯ ವೀರ, ಅಲ ಕಡ್ಡಿಯ ವೀರ ಓರ್ವಾರ್ದನ ವೀರ, ಓರ್ವಾರ್ದನ ವೀರ ಚಾಂಗ್ಲೇರಿಯ ವೀರ ನಿಥಣಿಯ ಮೌನ ಓನಾದ ಗುರುದೇವ ಆಹಾರ ದೇವ ಆಹಾರ ಸಿರ್ಪ ಕಳಿಸೋ ಕಳಿಸೋ ಕರಿ ವೀರಭದ್ರ ಕಾಳಿಂಗ ರುದ್ರ ಚಂಡಿಯಂ ಕಟ್ಟುವೆ ಚಮುಡಿಯಂ ಕಟ್ಟುವೆ ವೀರಭದ್ರ ವೀರಭದ್ರನು ಸೇವೆ ಸುಗಮವಾಗಿ ಸಾಗಲೆಂದು ವೀರಭದ್ರನು ನೆನವೆ ವೀರಭದ್ರನು ಸೇವೆ ಸುಗಮವಾಗಿ ಸಾಗಲೆಂದು ವೀರಭದ್ರನು ನೆನವೆ ಆಹಾರ ದೇವ ಆಹಾರ ಸಿರ್ಪ ಕಳಿಸೋ ಕಳಿಸೋ ಕರಿ ವೀರಭದ್ರ ಕಾಳಂಗಿಯ ರುದ್ರ ರೈ ಚೋಟಿಯ ವೀರ ರೈ ಚೋಟಿಯ ವೀರ ವೀರ ಶಿವ ಶಿವ ಶಿವ ಶಿವ ಅನುವಲ್ಲೆ ನೀನು ಗುರವಿನ ಪಾದ ಇಳಿವಲ್ಲೆ ಶಿವ ಶಿವ ಶಿವ ಶಿವ ಅನುವಲ್ಲೆ ಗುರವಿನ ಪಾದ ಇಳಿವಲ್ಲೆ ಹೇಳಿದ ಮಾತೊಂದು ಕೇವಲ ಹೀನಾ ಹರ ಹರ ಹರ ಹರ ಸ್ವಾಮಿ ಸರ್ಪಾದಿ ಸರ್ಪ ಸಂಪನ್ನರಾದ ಭಕ್ತ ಜನರೆಲ್ಲ ನೀವು ಕೇಳಿರು ನಮ್ಮ ಶ್ರೀ ವೀರಭದ್ರ ದೇವರ ಅವತಾರವು ಹೇಗಾಯಿತಂದರೆ ದಕ್ಷ ಬ್ರಹ್ಮನು ತನ್ನ ಮಗಳಾದ ದಕ್ಷಾಯಿಣಿಯನ್ನು ಸಕಲ ಸಾರ್ವಭೌಮನಾದ ಶಂಕರನಿಗೆ ಕೊಟ್ಟು ಸಂಭ್ರಮದಿಂದ ಮದುವೆ ಮಾಡಲಾಗಿ ಸ್ವರ್ಗ ಲೋಕವೆಲ್ಲ ನನ್ನ ಅಳಿಯರಾದರೆಂಬ ಅಹಂಕಾರ ಹುಟ್ಟೆ ಪದ ಪತ್ಯದ ಆನೆಯಂತೆ ಕೈಲಾಸಕ್ಕೆ ಬರಲು ಆ ಸಮಯದಲ್ಲಿ ಕೈಲಾಸದಲ್ಲಿ ಏನೇನಿಡಿದು ತಂದರೆ ಪರಮೇಶ್ವರನು ಜಡೆಯೋಳು ಗಂಗಾ ತೊಡೆಯೋಳು ಪಾರ್ವತಿ ಹತ್ಯೆಗಳಿಂದ ತ್ರಿಶೂಲ ದಾರಿಯಾಗಿದ್ದ ಅಲ್ಲಿ ಮದ್ದಳೆ ಬಾರಿಸುತ್ತಿದ್ದ ಭೃಂಗೆ ನಾಟ್ಟವಾಡುತ್ತಿದ್ದ ರುದ್ರಗಣಗಳು ದೇವಗಣಗಳು ಶಿವನನ್ನು ಕುರಿತು ಜಪಿಸುತ್ತಿದ್ದರು ತಪ್ಪ ಮಹಾನಂದ ಸಮಯದಲ್ಲಿ ಮಂಕುಮತಿಯಾದ ದಕ್ಷ ಬ್ರಹ್ಮನು ಬಂದು ಸಭಾದ ಹೆಬ್ಬಾಗಿಲಿ ನೋಡಲಿಲ್ಲಲು ಅವನೆಂದು ಮನ್ನಿಸಲಿಲ್ಲ ಮುಖವೆತ್ತಿ ನೋಡಲಿಲ್ಲ ಆಗ ದಕ್ಷ ಬ್ರಹ್ಮನು ಬಹು ಸಂತಾಪದಿಂದ ಉರಿದದ್ದು ಅಯ್ಯೋ ಈ ತಿರಿದುಂಬುವ ಬೂದಿ ಬಡಕನಿಗೆ ನನ್ನ ಮಗಳ ಕೊಟ್ಟದ್ದು ಮಹಾ ತಪ್ಪಾಯಿತೆಂದು ಕಲ್ಲ ಕಲ್ಲ ಬಿಡಿದುಕೊಂಡನು ಶಿವನನ್ನೇ ಕೊಲ್ಲಬೇಕೆಂದು ನೇಮಿಸಿದ ಯಜ್ಞದ ಕುಂಡ ಶಿವೀರ ಶಿವನೊಡನೆ ವಿರೋಧವಂತ ದಕ್ಷ ಬ್ರಹ್ಮನು ಭೂಲೋಕಕ್ಕೆ ಬಂದು ಎಲ್ಲ ದೇವತೆಗಳು ಕೂಡಿರಿ ಹೇಳುತ್ತೇನೆ ಕೇಳಿರಿ ಶಿವನು ನನ್ನನ್ನು ನೋಡಿ ತಿರಸ್ಕಾರ ಮಾಡಿರುವನು ಹರಿದಯ್ಯ ಎಂಬ ಯಜ್ಞವನ್ನು ಹೂಡಿ ಶಿವನನ್ನೇ ಕೊಲ್ಲಬೇಡೆಂದು ಮೂರೈದು ಯೋಜನ ಉದ್ದ ಮೂರೈದು ಯೋಜನ ಅಗಲ ಸುರಂಗ ವಲೆಯನ್ನು ಹೂಡಿ ಹೋಟೆಯ ಹೋಮವನ್ನು ತಯಾರು ಮಾಡಲು ಹಿರಿಯಕ್ಕ ದೇವಿ ಪಾರ್ವತಾದೇವಿ ಇಲ್ಲದೆ ಯಜ್ಞ ಮಾಡುವುದೆಂತಂದು ಕೇಳಲು ಒಬ್ಬ ದೂತನು ಕೈಲಾಸಕ್ಕೆ ಹೋಗಿ ಶಿವನಿಗೆ ಸಾಷ್ಟಾಂಗವರಿಗೆ ಅಮ್ಮನವರಿಗೆ ಕರೆಯಲಿಕ್ಕೆ ಬಂದಿರುವನೆನ್ನಲು ಶಿವನಿಂದ ಅಪ್ಪಣೆ ಸಿಗಲಿಲ್ಲ ತಂದೆ ಮಾಡುತ್ತಿರುವ ಯಜ್ಞ ಮಂಟಪವನ್ನು ನೋಡುವ ಬಯಕೆಯಿಂದ ಹೋಗುವೆನೆಂದು ಹಠ ಹಿಡಿಯಲು ಆಗ ಪರಮೇಶ್ವರನು ಮುದ್ದು ಪಾರ್ವತಿ ಹರಿಯದವರ ಮನೆಗೆ ನಾವು ಹೋಗಬಾರದೆನ್ನಲು ಸ್ವಾಮಿ ಹೋಗುತ್ತೇನೆ ಸಾಕಷ್ಟ ಬುದ್ಧಿಯನ್ನು ಹೇಳುತ್ತೇನೆ ಹೇಳದಿದ್ದರೆ ಮರಳು ಬರುತ್ತೇನೆಂದು ತಕ್ಷಣ ಯಜ್ಞ ಮಂಟಪಕ್ಕೆ ಬಂದು ದಕ್ಷ ಬ್ರಹ್ಮ ಓಂ ನಮಃ ಶಿವ ಎಂಥ ಬುದ್ಧಿ ನಿನಗೇಕೆ ಬಂತು ಓಂ ನಮಃ ಶಿವ ಶಿವನನ್ನು ಕೊಂದು ನನಗೆ ರಂಡತನ ಬಂಬೋಗಿಸುವಿಯಾ ಎಂದು ಕೇಳಲು ಓಂ ನಮಃ ಶಿವ ಆಗ ದಕ್ಷ ಬ್ರಹ್ಮನು ಓಂ ನಮಃ ಶಿವ ಏ ಭ್ರಷ್ಟೆ ಓಂ ನಮಃ ಶಿವ ಬೂದಿ ಬಡಕನ ಸತಿಯೇ ಓಂ ನಮಃ ಶಿವ ನೀನಿಲ್ಲಿಗೇಕೆ ಬಂದೆಂದು ಕಾಲಿನಿಂದ ಅದಿಯಲು ಓಂ ನಮಃ ಶಿವ ಆಗ ಪಾರ್ವತಾದೇವಿಯು ಓಂ ನಮಃ ಶಿವ ದಕ್ಷ ಬ್ರಹ್ಮ ಓಂ ನಮಃ ಶಿವ ನನ್ನ ಗಂಡನನ್ನು ಆಜ್ಞೆಯನ್ನು ಮೀರಿ ಓಂ ನಮಃ ಶಿವ ಕರೆಯದವರ ಮನೆಗೆ ಬಂದದ್ದು ಮಹಾ ತಪ್ಪಾಯಿತು ಓಂ ನಮಃ ಶಿವ ನನ್ನ ಗಂಡನಿಗೆ ಕೊಡಬೇಕಾಗಿದೆ ಹೆಬ್ಬಾಗವಾದರೂ ಕೊಡಿ ಓಂ ನಮಃ ಶಿವ ತೆಗೆದುಕೊಂಡು ಕೈಲಾಸಕ್ಕೆ ಸಂತೋಷದಿಂದ ಹೋಗುವೆನೆನ್ನಲು ಓಂ ನಮಃ ಶಿವ ಆಗ ದಕ್ಷ ಬ್ರಹ್ಮನು ಓಂ ನಮಃ ಶಿವ ಏ ಭ್ರಷ್ಟೆ ಓಂ ನಮಃ ಶಿವ ನಿನ್ನ ಗಂಡನಿಗೆ ಕೊಡಬೇಕಾಗಿದೆ ಹೆಬ್ಬಾಗವು ನಾನೇ ಸ್ವೀಕರಿಸಿ ಓಂ ನಮಃ ಶಿವ ಗಂಡ ನಮ್ಮ ಯಜ್ಞ ಕುಂಡಲದ ಓಲ ಹಾಕಿ ಓಂ ನಮಃ ಶಿವ ಕೈಲಾಸ ಅಧಿಪತಿ ಆಗುವನೆಂದು ಓಂ ನಮಃ ಶಿವ ಅಗ್ನಿ ಮಂತ್ರದಿಂದ ಎಲ್ಲ ಮಂತ್ರ ಉಪಚರಿಸಿ ಓಂ ನಮಃ ಶಿವ ಅಗ್ನಿ ಎಂಬುದು ಮಾಡಲು ಓಂ ನಮಃ ಶಿವ ಅಗ್ನಿಯು ದಗಿಲು ಬಗಿಲು ಎಂದು ಓಂ ನಮಃ ಶಿವ ಸಿಡಿಲು ಎಂದು ಓಂ ನಮಃ ಶಿವ ದಗಿಲು ಬಗಿಲು ಎಂದು ಓಂ ನಮಃ ಶಿವ ನಮ್ಮ ಶಿವನ ಸಿಂಹಾಸನಕ್ಕೆ ತಗಲಲು. ಓಂ ನಮಃ ಶಿವ. ಆಗ ಪರಮೇಶ್ವರನು ಘಡ ಬಡಸಿ ಓಂ ನಮಃ ಶಿವ ಎಂಬ ಬೆಟ್ಟವ ಮೇರಿ ಓಂ ನಮಃ ಶಿವ ಫಲ ಬೆಣೆಯ ಬೆವರಂ ತೆಗೆದು ಈಡಾಡಲು ಓಂ ನಮಃ ಶಿವ ನಮ್ಮ ಶ್ರೀ ವೀರಭದ್ರ ದೇವರು ಓಂ ನಮಃ ಶಿವ ಎಂಬ ಕಾರ್ಯಂ ಕೊಟ್ಟನು ಓಂ ನಮಃ ಶಿವ ಎಡಪಣೆಯ ಬೆವರಂ ತೆಗೆದು ಈಡಾಡಲು ಓಂ ನಮಃ ಶಿವ ಚೌಡೇಶ್ವರಿ ಪುಟ್ಟಿದಳು ಓಂ ನಮಃ ಶಿವ ಶ್ರೀ ವೀರಭದ್ರ ದೇವರ ಹುಟ್ಟಿದಾಗ ಹೂವಿನ ಆಕಾಶೆ ಓಂ ನಮಃ ಶಿವ ಕಾಶೆ ಓಂ ನಮಃ ಶಿವ ಪಂಚೈದು ಬಾಣಗಳನ್ನು ಪಿಡಿದುಕೊಂಡು ಓಂ ನಮಃ ಶಿವ ತಂದೆಗೆ ಅಪ್ಪಣೆ ಏನೆಂದು ಕೇಳಲು ಓಂ ನಮಃ ಶಿವ ಎಲ್ಲ ವೀರಭದ್ರ ಓಂ ನಮಃ ಶಿವ ನೀನು ಭೂಲೋಕಕ್ಕೆ ಹೋಗಿ ಓಂ ನಮಃ ಶಿವ ದಕ್ಷ ಬ್ರಹ್ಮನ ತಲೆ ಹಿಡಿದು ಓಂ ನಮಃ ಶಿವ ರತ್ನದ ಹೋಕಳಿಯನ್ನಾಡಿ ಬಾಯನಲು ಓಂ ನಮಃ ಶಿವ ನಮ್ಮ ಶ್ರೀ ವೀರಭದ್ರ ದೇವರು ಓಂ ನಮಃ ಶಿವ ಸುತ್ತಿದ ಸೂಲ ಗೆಜ್ಜೆಯಿಂದ ಓಂ ನಮಃ ಶಿವ ಎಂದು ಹೋಮಕ್ಕೆ ಜಿಗಿದು ಓಂ ನಮಃ ಶಿವ ವಿಘ್ನೇಶ್ವರನ ಹೊಟ್ಟಿಯ ಮರಿದು ಚೌಡೇಶ್ವರನ ಆಳಿಗಂ ಕೊಯ್ದು ಓಂ ನಮಃ ಶಿವ ಸೂರ್ಯನ ಹಲ್ಲು ಕಿತ್ತೆ ಓಂ ನಮಃ ಶಿವ ಸರಸ್ವತಿಯ ಮೂಗನ್ನು ಕೊಯ್ದು ಓಂ ನಮಃ ಶಿವ ದಕ್ಷ ಬ್ರಹ್ಮನ ತಲೆ ಎಡಲು ಓಂ ನಮಃ ಶಿವ ರತ್ನದ ಹೋಕಳಿಯನ್ನು ಆಡಲು ಓಂ ನಮಃ ಶಿವ ಆಗ ನಮ್ಮ ಪಾರ್ವತಾ ದೇವಿಯು ಓಂ ನಮಃ ಶಿವ ಎಂಥ ಘನಘೋರವಾದ ಅಪಮಾನವನ್ನು ಹೊತ್ತುಕೊಂಡು ಓಂ ನಮಃ ಶಿವ ಕೈಲಾಸಕ್ಕೆ ನಾನೇಕೆ ಹೋಗಲೆಂದು ಓಂ ನಮಃ ಶಿವ ಜಗತಗನೆ ಉರಿಯುತ್ತಿರುವ ಅಗ್ನಿಯಾರು ಹಾರಲು ಓಂ ನಮಃ ಶಿವ ಯಾರೋ ಸ್ತ್ರೀಯರು ಬಿದ್ದರೆಂದು ಖಡ್ಗವೆತ್ತಿ ಹೊಡೆಯಲು ಹೋಗಲು ಓಂ ನಮಃ ಶಿವ ಆಗ ನಮ್ಮ ಪಾರ್ವತಾ ದೇವಿಯು ಶಿವ ಶಿವ ಶಿವ ಶಿವ ಎಂದು ಶಿವನಾಮ ನುಡಿಯಲು ಓಂ ನಮಃ ಶಿವ ಆಗ ನಮ್ಮ ವೀರಭದ್ರ ದೇವರು ಮುದ್ದು ಪಾರ್ವತಿ ನೀನು ಶಿವನ ಮಡದಿಯಾದ ಕಾರಣ ಸುಡಲಿಲ್ಲ ನಿನ್ನ ಮೋರೆ ಕಪ್ಪಾಯಿತು ಓಂ ನಮಃ ಶಿವ ನೀನು ಭೂಲೋಕಕ್ಕೆ ಹೋಗಿ ಓಂ ನಮಃ ಶಿವ ಸಂಚಾಲದವರ ಮನೆಯೊಳ ಕಾಳಮ್ಮನಾಗಿ ಮೆರೆ ಎಂದು ಹೇಳಲು ಓಂ ನಮಃ ಶಿವ ಆಗ ಪಾರ್ವತಾ ದೇವಿ ಭೂಲೋಕಕ್ಕೆ ಕಾಳಮ್ಮನಾಗಿ ಬಂದು ಓಂ ನಮಃ ಶಿವ ಸಂಚಾಲದವರ ಕುಲದೇವತೆ ಆಗಲು ಓಂ ನಮಃ ಶಿವ ವಿಘ್ನೇಶ್ವರನಿಗೆ ಹೊಡೆಯಲು ಓಂ ನಮಃ ಶಿವ ವಿಘ್ನೇಶ್ವರನು ಶಿವ ಶಿವ ಶಿವ ಶಿವ ಎಂದು ಶಿವನಾಮ ನುಡಿಯಲು ಓಂ ನಮಃ ಶಿವ ವೀರಭದ್ರ ದೇವರು ಓಂ ನಮಃ ಶಿವ ಯಾರೆಂದು ಕೇಳಲು ಓಂ ನಮಃ ಶಿವ ವಿಘ್ನೇಶ್ವರನು ತನ್ನ ಹಿಂದಿನ ವೃತಾಂತವನ್ನು ಹೇಳಲು ಓಂ ನಮಃ ಶಿವ ವಿಘ್ನೇಶ್ವರ ಓಂ ನಮಃ ಶಿವ ನೀನು ಪಾತ್ರ ಬಸು ಶುದ್ಧ ಚೌತಿ ಎಂದು ಓಂ ನಮಃ ಶಿವ ಭಕ್ತರ ಮನೆಯೋಳ ಪೂಜೆ ಮಾಡಿಸಿಕೊಂಡು ಓಂ ನಮಃ ಶಿವ ನಮ್ಮ ವಿದ್ಯಾ ಬುದ್ಧಿಯನ್ನು ಕೊಟ್ಟು ಓಂ ನಮಃ ಶಿವ ಕಾಪಾಡುತ್ತಾ ಇರಿ ಎಂದು ಹೇಳಲು ಓಂ ನಮಃ ಶಿವ ವಿಘ್ನೇಶ್ವರನು ಭೂಲೋಕಕ್ಕೆ ಬರುವಂತನಾದನು ಓಂ ನಮಃ ಶಿವ ಆಗ ನಮ್ಮ ವೀರಭದ್ರ ದೇವರು ಓಂ ನಮಃ ಶಿವ ಅರುಂಡ ಮಾಲೆ ಕೊಳದರಿಸಿಕೊಂಡು ಓಂ ನಮಃ ಶಿವ ಕೈಲಾಸಕ್ಕೆ ಹೋಗುವ ಸಮಯದಳು ಓಂ ನಮಃ ಶಿವ ಸತಿಗಳಾದ ಪ್ರಸೂತ ದೇವಿಯು ಬಂದು ಓಂ ನಮಃ ಶಿವ ಶ್ರೀ ವೀರಭದ್ರ ದೇವರ ಪಾದಕರಗಳು ಓಂ ನಮಃ ಶಿವ ಸೌಭಾಗ್ಯವತಿ ಎಂದು ಆಶೀರ್ವಾದ ಮಾಡಲು ಓಂ ನಮಃ ಶಿವ ಗಂಡನ ಶಿರ ಹೊಡೆದು ನನಗೆ ಸೌಭಾಗ್ಯವತಿ ಎಂದು ಆಶೀರ್ವಾದ ಮಾಡಿದೆ ಓಂ ನಮಃ ಶಿವ ಮುಂದಿನ ಬಗೆ ಏನೆಂದು ಕೇಳಲು ಓಂ ನಮಃ ಶಿವ ದಕ್ಷ ಆಗ ವೀರಭದ್ರ ದೇವರು ಓಂ ನಮಃ ಶಿವ ದಿಕ್ಕು ತೋರುವಂತವನಾಗಿ ಓಂ ನಮಃ ಶಿವ ಪಟ್ಟ ವಚನ ತಪ್ಪಬಾರದೆಂದು ಓಂ ನಮಃ ಶಿವ ದಕ್ಷಿಣ ತಲೆಗೆ ಕುರಿತಲೇನಿಟ್ಟು ಓಂ ನಮಃ ಶಿವ ಪ್ರತಿಷ್ಠೆಯನ್ನು ಮಾಡಿ ಓಂ ನಮಃ ಶಿವ ಕೈಲಾಸಕ್ಕೆ ಹೋಗಲು ಓಂ ನಮಃ ಶಿವ ಆಗ ನಮ್ಮ ಶಿವನು ಬೆರಗಾಗಿ ಓಂ ನಮಃ ಶಿವ ರತ್ನ ಕಳಿಸಿ ಸಿಂಹಾಸನ ಮೇಲೆ ಕೂರಿಸಿದನು ಓಂ ನಮಃ ಶಿವ ಆಗ ವೀರಭದ್ರ ದೇವರು ಓಂ ನಮಃ ಶಿವ ಏನು ಅಪ್ಪಣೆ ಎಂದು ಕೇಳಲು ಓಂ ನಮಃ ಶಿವ ಅಲ ವೀರಭದ್ರ ನೀನು ಭೂಲೋಕಕ್ಕೆ ಹೋಗಿ ಓಂ ನಮಃ ಶಿವ ನಿನ್ನನ್ನು ನಂಬಿದ ಭಕ್ತರನ್ನು ಉದ್ಧಾರ ಮಾಡಿ ಓಂ ನಮಃ ಶಿವ ಅವರಿಗೆ ಅವಿರಾರ ಭಾಗ್ಯವನ್ನು ಕೊಟ್ಟು ಓಂ ನಮಃ ಶಿವ ಕಾಪಾಡುತ್ತಾರೆ ಎಂದು ಹೇಳಲು ಓಂ ನಮಃ ಶಿವ ವೀರಭದ್ರ ದೇವರು ಭಕ್ತರ ಉದ್ಧಾರಕ್ಕಾಗಿ ಓಂ ನಮಃ ಶಿವ ಭೂಲೋಕಕ್ಕೆ ಬರುವಂತನಾದನು ಓಂ ನಮಃ ಶಿವ ಕಾಳಿಯರಮಣ ಕಡೆಯಿಂದ ಓಂ ನಮಃ ಶಿವ ಧನ್ಯನಾದೇನು ದೇವಾದಿ ದೇವ ಧನ್ಯನಾದೇನೋ ನನ್ನ ಓಳು ನಾನು ತಿಳಿದು ಭಿನ್ನ ವೇದ ಗುಣವನ್ನಳಿ ಮುನ್ನ ಹುಟ್ಟಿ ಬಾರದಂತ ಸಣ್ಣ ಮಾರ್ಗವನ್ನು ಹಿಡಿದು ಧನ್ಯನಾದೇನೋ ದೇವಾದಿ ದೇವ ಧನ್ಯನಾದೇನೋ ಆರು ಸ್ಥಳಗಳು ಉದಯನು ದೇವ ಮೂರು ನದಿಗಳು ಅಲೆಯ ಒಳಗ ನಲೆಯ ತಿಳಿದು ಹೊರವು ಮಂತ್ರವನ್ನು ಬಿಟ್ಟು ಮೇಲು ಮನಿರದೋಳು ಇರುವ ಮೂಲ ಬ್ರಹ್ಮನ ಹೊಂದಿ ನಾನು ಧನ್ಯನಾದೆನು ದೇವಾದಿ ದೇವ ಧನ್ಯನಾದೆನು ಬಯಲು ಮಂಟಪ ಬಯಲು ಮಂಟಪ ಉದಯನು ದೇವ ಎಷ್ಟು ತಾರಿಪ ಕಟ್ಟ ಕಡೆಗೆ ಒಂದೇ ನಿಜ ಎದುರು ಎಲ್ಲದಿರಲು ಹೊರವು ಭೀಮ ಕೀಲವಲ್ಲ ಸೂತ್ರವನ್ನು ತಿಳಿದು ಮೇಲೆ ಧನ್ಯನಾದೆನು ದೇವಾದಿ ದೇವ Thank you. ಗಂಗಾಧರ್ ಸ್ವಾಮಿ ಹಾಗೂ ಸಂಗಡಿಗರಿಂದ ಇದುವರೆಗೆ ವೀರಭದ್ರ ದೇವರ ಹುಟ್ಟು ವಡಬು ಕೇಳಿದ್ರಿ. ಇನ್ನು ಮುಂದೆ ಕೇಳಿ, ಹರ ಮುನಿದರೆ ಗುರು ಕಾಯುವನು, ಇನ್ನೊಂದು ವಡಬು. ಹರ ಹರ ಹರ ಹರ ಸ್ವಾಮಿ ಸರ್ಬಾಜಿ ಸರ್ಬ ಓಂ ನಮಃ ಶಿವಾಯ. ಹರ ದೇವ ಓಂ ನಮಃ ಶಿವಾಯ. ಅಂತಲಿಗೈಮೌನ ಓಂ ನಮಃ ಶಿವಾಯ. ಓರವಾರ ವೀರ ಅಲಕಲ್ಟಿಯ ವೀರ ಹೇಗೆ ಬರ್ತನೆಂದರೆ ಕಟ್ಕಂ ಕಕ್ಕಲಲಲಲಲ ಶ್ರೀಮತ್ ಸದ್ಗುಣ ಸಂಪನ್ನರಾದ ಭಕ್ತ ಜನರೆಲ್ಲ ನೀವು ಕೇಳಿರೋ ಓಂ ನಮಃ ಶಿವಾಯ. ಅರಮುನಿದರು ಗುರು ಕಾಯುವರೆಂಬ ವಚನವು ಭೂಲೋಕಕ್ಕೆ ಹೇಗೆ ಬಂತೆಂದರೆ ಓಂ ನಮಃ ಶಿವಾಯ. ತುಂಬಾನೊಂದು ದಿವಸ ನಮ್ಮ ಪರಶಿವ ಮೂರ್ತಿಯು ಓಂ ನಮಃ ಶಿವಾಯ ಶಿವ ಸಭೆಯೋಳು ಕುಳತರಲು ಓಂ ನಮಃ ಶಿವಾಯ. ಶಾರದ ಮಹರ್ಷಿಯು ವೀಣಾಯುಕ್ತ ಗಾಯನದೊಂದಿಗೆ ಬಂದು ಓಂ ನಮಃ ಶಿವಾಯ ಶಿವ ಪಾರ್ವತಿಗೆ ನಮಸ್ಕರಿಸಿ ಕೂಡಲು ಓಂ ನಮಃ ಶಿವಾಯ. ಆಗ ಪಾರ್ವತಾದೇವಿ ಹೇಳುತ್ತಾಳೆ ಓಂ ನಮಃ ಶಿವಾಯ. ಜಲೈ ತ್ರಿಲೋಕ ಸಂಚಾರಿಯಾದ ನಾರದ ಮಹರ್ಷಿಯೇ ಓಂ ನಮಃ ಶಿವಾಯ. ನೀನು ಭೂಲೋಕಕ್ಕೆ ಹೋಗಿ ಓಂ ನಮಃ ಶಿವಾಯ ಹರ ಮುನಿದರು ಗುರು ಕಾಯುವರೆಂಬ ವಚನವಂ ಸ್ಥಿರಪಡಿಸಿ ಬಾ ಎಂದು ಹೇಳಲು ಓಂ ನಮಃ ಶಿವಾಯ. ಆಗಮ್ಮ ನಾರದ ಮಹರ್ಷಿ ಒಪ್ಪಿಕೊಂಡು ಭೂಲೋಕಕ್ಕೆ ಬರಲು ಓಂ ನಮಃ ಶಿವಾಯ. ಯುದ್ಧಯೋಧ್ಯ ಪಟ್ಟಣದಲ್ಲಿ ಓಂ ನಮಃ ಶಿವಾಯ ಶ್ರೀರಾಮಚಂದ್ರನು ಸೀತೆಯನ್ನು ಗೆದ್ದ ಸಂತೋಷಕ್ಕಾಗಿ ಓಂ ನಮಃ ಶಿವಾಯ. ನನ್ನ ಕಪಿಗಳಿಗೆ ಬೇಡಿದ ಇಷ್ಟಾರ್ಥವಂ ಕೊಟ್ಟು ಕಳಿಸುತ್ತಿರಲು ಓಂ ನಮಃ ಶಿವಾಯ. ಶ್ರೀರಾಮಚಂದ್ರನ ಪರಮ ಭಕ್ತನಾದ ಮಾರುತಿಯೋ ಓಂ ನಮಃ ಶಿವಾಯ. ನಾನು ಯಾವದಾದಂದ್ರೂ ಇಷ್ಟಾರ್ಥವನ್ನು ಪಡೆದುಕೊಂಡು ಬರಬೇಕೆಂದು ಹೋಗುವ ಸಮಯದೋಳು ಓಂ ನಮಃ ಶಿವಾಯ. ನಾರದ ಮಹರ್ಷಿಯ ವ್ಯಕ್ತಿಯಾಗಲು ಓಂ ನಮಃ ಶಿವಾಯ. ನಾರದ ಮಹರ್ಷಿ ಹೇಳುತ್ತಾನೆ ಓಂ ನಮಃ ಶಿವಾಯ. ಜಲೈ ಶ್ರೀರಾಮಚಂದ್ರನ ಪರಮ ಭಕ್ತನಾದ ಮಾರುತಿಯೇ ಓಂ ನಮಃ ಶಿವಾಯ. ನೀನು ಶ್ರೀರಾಮಚಂದ್ರನಲ್ಲಿಗೆ ಹೋಗಿ ಕೃಷ್ಣಾನಂದ ಭಕ್ತಿ ಹಾಗೂ ಮುಕ್ತಿಯನ್ನು ಕೇಳಿಕೋ ಎಂದು ಹೇಳಲು ಓಂ ನಮಃ ಶಿವಾಯ. ಆಗ ಮಾರುತಿ ಒಪ್ಪಿಕೊಂಡು ಶ್ರೀರಾಮಚಂದ್ರನಲ್ಲಿಗೆ ಬಂದು ಓಂ ನಮಃ ಶಿವಾಯ ನಮಸ್ಕರಿಸಿ ಕೂಡಲು ಓಂ ನಮಃ ಶಿವಾಯ. ಆಗ ಶ್ರೀರಾಮಚಂದ್ರನು ಓಂ ನಮಃ ಶಿವಾಯ ಈ ಕಪಿವೀರನೇ ಬೇಕು ಬೇಡ ಅಂತ ಕೇಳಲು. ಓಂ ನಮಃ ಶಿವ. ಆಗ ಶ್ರೀರಾಮಚಂದ್ರನು ಓಂ ನಮಃ ಶಿವ. ನಿನಗಾವ ಆಭರಣ ಬೇಕು ಬೇಡ ಅಂತ ಕೇಳಲು. ಓಂ ನಮಃ ಶಿವ. ಆಗ ನಮ್ಮ ಮಾರುತಿಯೋ ಓಂ ನಮಃ ಶಿವ. ಹೇ ಗುರುವಾರ್ಯ ಓಂ ನಮಃ ಶಿವ. ನನಗಾವ ಆಭರಣಗಳು ಬೇಡ ಓಂ ನಮಃ ಶಿವ. ನನಗೆ ಅಷ್ಟಾನಂದ ಭಕ್ತಿ ಓಂ ನಮಃ ಶಿವ. ಹಾಗೂ ಮುಕ್ತಿಯನ್ನು ಕೊಟ್ಟು ಓಂ ನಮಃ ಶಿವ. ನನ್ನನ್ನು ಉದ್ಧಾರ ಮಾಡಬೇಕು ದೇವಾ ಎನ್ನಲು ಓಂ ನಮಃ ಶಿವ. ಆಗ ಶ್ರೀರಾಮಚಂದ್ರನು ಈ ಮಾರುತಿ ನಿನಗೆ ಕೊಡುವುದು ನನ್ನಿಂದ ಅಸಾಧ್ಯವಾಗದ ಮಾತು. ನನ್ನ ಗುರುಗಳಲ್ಲಿಗೆ ಹೋದರೆ ಇದರ ಸಾಧನ ಏನೆಂಬುದು ಹೇಳುತ್ತಾರೆ. ನೀನು ಅಲ್ಲಿಗೆ ಹೋಗಬೇಕೆಂದು ಹೇಳಲು ಆಗ ನಮ್ಮ ಮಾರುತಿಯು ಗುರುಗಳಾದ ಗುರುಗಳಲ್ಲಿಗೆ ಹೋಗಿ ನಮಸ್ಕರಿಸಿಕೊಡಲು ಗುರುಗಳು ಕಪಿವೀರನೇ ನೀನಿಲ್ಲಿಗೇಕೆ ಬಂದೆಂದು ಕೇಳಲು ಓಂ ನಮಃ ಶಿವ. ಗುರುವಾರ್ಯ ಓಂ ನಮಃ ಶಿವ. ನನಗೆ ಅಷ್ಟಾನಂದ ಭಕ್ತಿ ಓಂ ನಮಃ ಶಿವ. ಹಾಗೂ ಮುಕ್ತಿಯನ್ನು ಕೊಟ್ಟು ಓಂ ನಮಃ ಶಿವ. ನನ್ನನ್ನು ಉದ್ಧಾರ ಮಾಡಬೇಕು ದೇವಾ ಎನ್ನಲು ಓಂ ನಮಃ ಶಿವ. ನಮ್ಮ ಗುರುಗಳು ಓಂ ನಮಃ ಶಿವ. ಈ ಮಾರುತಿ ಓಂ ನಮಃ ಶಿವ. ನೀನು ಪಂಪ ಪ್ರಹೇಮ ಕೋಟಕ್ಕೆ ಹೋಗಿ ಓಂ ನಮಃ ಶಿವ ಪತ್ರಿಯೋಳ ಸ್ನಾನ ಮಾಡಿ ಓಂ ನಮಃ ಶಿವ. ಶ್ರೀ ವೀರಭದ್ರನ ಕುರಿತು ಘೋರವ ತಪಸ್ಸು ಮಾಡು ಓಂ ನಮಃ ಶಿವ. ತಪಸ್ಸಿಗೆ ವೀರಭದ್ರನು ಪ್ರತ್ಯಕ್ಷನಾಗಿ ಓಂ ನಮಃ ಶಿವ. ನಿನ್ನ ಇಷ್ಟಾರ್ಥನು ಪೂರ್ಣ ಮಾಡುವನೆಂದು ಹೇಳಲು ಓಂ ನಮಃ ಶಿವ. ಆಗ ನಮ್ಮ ಮಾರುತಿಯು ಓಂ ನಮಃ ಶಿವ ಪಂಪಾಪುರ ಹೇಮ ಕೋಟಕ್ಕೆ ಹೋಗಿ ಓಂ ನಮಃ ಶಿವ ಭದ್ರಿಯೋಳ ಸ್ನಾನ ಮಾಡಿ ಓಂ ನಮಃ ಶಿವ. ವೀರಭದ್ರನ ಕುರಿತು ಓಂ ನಮಃ ಶಿವ ಘೋರವ ತಪಸ್ಸು ಮಾಡಲು ಓಂ ನಮಃ ಶಿವ. ತಪಸ್ಸಿಗೆ ವೀರಭದ್ರನು ಪ್ರತ್ಯಕ್ಷನಾಗಿ ಓಂ ನಮಃ ಶಿವ. ಮಾರುತಿಯೇ ಓಂ ನಮಃ ಶಿವ ತಪಸ್ಸು ಮಾಡಿದ ಕಾರಣವೆಂದು ಕೇಳಲು ಓಂ ನಮಃ ಶಿವ. ಆಗ ನಮ್ಮ ಮಾರುತಿಯೋ ಓಂ ನಮಃ ಶಿವ ಅಷ್ಟಾನಂದ ಭಕ್ತಿ ಓಂ ನಮಃ ಶಿವ ಭಕ್ತಿಯನ್ನು ಕೊಡಬೇಕೆಂದು ಹೇಳಲು ಓಂ ನಮಃ ಶಿವ. ವೀರಭದ್ರ ದೇವರು ಓಂ ನಮಃ ಶಿವ ಮಾರುತಿಯ ಕರದಲ್ಲಿ ಲಿಂಗವನ್ನು ಕೊಟ್ಟು ಓಂ ನಮಃ ಶಿವ. ನನ್ನ ತ್ರಿಕಾಲದ ಪೂಜೆ ಮಾಡುತ್ತಾ ಹೋಗಿನಲು ಓಂ ನಮಃ ಶಿವ. ಅಂದಿನಿಂದ ಮಾರುತಿಯೋ ಓಂ ನಮಃ ಶಿವ ಶ್ರೀ ವೀರಭದ್ರ ದೇವರ ಶಿಷ್ಯನಾದನು ಓಂ ನಮಃ ಶಿವ. ಆಹಾರ ವೀರ ಓಂ ನಮಃ ಶಿವ. ಯುಕ್ತ ಗೌತಮ ಮುನಿ ಆಶ್ರಮದವಳು ಓಂ ನಮಃ ಶಿವ. ಶಿವಯೋಗಿ ಲಿಂಗವನ್ನು ಕಳೆದುಕೊಂಡು ಓಂ ನಮಃ ಶಿವ. ಗಂಡಗತ್ತರೆ ಹಾಕಿರುವ ಸಮಯದವಳು ಓಂ ನಮಃ ಶಿವ. ಪರಮೇಶ್ವರನ ಪ್ರತ್ಯಕ್ಷನಾಗಿ ಓಂ ನಮಃ ಶಿವ. ಶಿವಯೋಗಿ ಲಿಂಗವನ್ನು ಕೊಟ್ಟು ಓಂ ನಮಃ ಶಿವ. ಯೋಗವ ಸಮಯದವಳು ಓಂ ನಮಃ ಶಿವ. ಗೌತಮ ಮಹಾ ಮುನಿಗಳು ಓಂ ನಮಃ ಶಿವ. ಅವರಿಗೆ ಔತಣ ಸಮರ್ಪವನ್ನು ಏರ್ಪಡಿಸಲು ಓಂ ನಮಃ ಶಿವ. ಭಾರತೀಯ ಅವರ ಸನ್ಮುಖದಲ್ಲಿ ಗಾಯನ ಮಾಡಲು ಓಂ ನಮಃ ಶಿವ. ಪರಮೇಶ್ವರನು ಓಂ ನಮಃ ಶಿವ. ಮಾರುತಿ ಓಂ ನಮಃ ಶಿವ. ರಾಗ ಗೀತೆಯಿಂದ ಓಂ ನಮಃ ಶಿವ. ನನಗೆ ಕೈಲಾಸಕ್ಕೆ ಬಿಟ್ಟು ಬಾ ಎಂದು ಹೇಳಲು ಓಂ ನಮಃ ಶಿವ. ಆಗ ನಮ್ಮ ಮಾರುತಿಯು ಓಂ ನಮಃ ಶಿವ. ಒಂದು ಹೆಗಲ ಮೇಲೆ ಪರಮೇಶ್ವರನನ್ನು ಓಂ ನಮಃ ಶಿವ. ಒಂದು ಹೆಗಲ ಮೇಲೆ ಪಾರ್ವತಿಯನ್ನು ಓಂ ನಮಃ ಶಿವ. ಹೊತ್ತುಕೊಂಡು ಹೋಗುವ ಸಮಯದೋಳು ಓಂ ನಮಃ ಶಿವ. ಲಿಂಗ ಪೂಜೆಯಾಗಲು ಓಂ ನಮಃ ಶಿವ. ಆಗ ನಮ್ಮ ಮಾರುತಿಯು ಓಂ ನಮಃ ಶಿವ. ಪರಮೇಶ್ವರನೇ ಓಂ ನಮಃ ಶಿವ. ನನ್ನ ಲಿಂಗ ಪೂಜೆ ವೇಳೆ ಆಗಿರೋದು ಓಂ ನಮಃ ಶಿವ. ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡಿರಲ್ಲರು ಓಂ ನಮಃ ಶಿವ. ಆಗ ಪರಮೇಶ್ವರನು ಓಂ ನಮಃ ಶಿವ. ನಿನ್ನ ನಾನೇ ಲಿಂಗಮಯ ನಿಲ್ಲಿರುವಾಗ ಓಂ ನಮಃ ಶಿವ. ನಿನಗೆ ಲಿಂಗ ಪೂಜೆ ಅವಶ್ಯವಿಲ್ಲ ಎನ್ನಲು ಓಂ ನಮಃ ಶಿವ. ಆಗ ನಮ್ಮ ಮಾರುತಿಯು ಓಂ ನಮಃ ಶಿವ. ಲಿಂಗಮಯ ನೀನಿರಬಹುದು ಓಂ ನಮಃ ಶಿವ. ಗುರುವಿಗೆ ಕೊಟ್ಟ ವಚನ ಸರ್ವತಾ ಮೀರುವುದಿಲ್ಲ ಎಂದು ಓಂ ನಮಃ ಶಿವ. ಪಾರ್ವತಿಗೆ ಕಳಗಳಿಸಿ ಹೋಗಲು ಓಂ ನಮಃ ಶಿವ. ಆಗ ಪರಮೇಶ್ವರನು ಕೋಪರೂಢನಾಗಿ ಓಂ ನಮಃ ಶಿವ. ಮಾರುತಿಯ ಲಿಂಗವನ್ನು ಗೊತ್ತಾಗದಂತೆ ಸೆಳೆದುಕೊಳ್ಳಲು ಓಂ ನಮಃ ಶಿವ. ಆಗದಂತೆ ಸೆಳೆದುಕೊಳ್ಳಲು ಓಂ ನಮಃ ಶಿವ. ಮಾರುತಿಯು ಪಂಪ ಪ್ರೇಮ ಕೋಟಕ್ಕೆ ಹೋಗಿ ಓಂ ನಮಃ ಶಿವ. ಭದ್ರಿಯೋಳ ಸ್ನಾನ ಮಾಡಿ ಓಂ ನಮಃ ಶಿವ. ಲಿಂಗದ ಕರಡಿಯಂ ತೆರೆದು ನೋಡಲು ಓಂ ನಮಃ ಶಿವ. ಲಿಂಗವಿರುವುದಿಲ್ಲ ಪಂಪ ಪ್ರಹೇಮ ಕೋಟದೋಳು ಹೋಗಿರಬಹುದೆಂದು ಓಂ ನಮಃ ಶಿವ. ಲಿಂಗ ಪತ್ರಿಯ ನೀರನ್ನೇ ಉಕ್ಕಿ ನೋಡಲು ಓಂ ನಮಃ ಶಿವ. ಅಲ್ಲಿಯೋ ಲಿಂಗವಿರುವುದಿಲ್ಲ ಓಂ ನಮಃ ಶಿವ. ಬೆಟ್ಟದಲ್ಲಾದರೂ ಹೋಗಿರಬಹುದೆಂದು ಓಂ ನಮಃ ಶಿವ. ಪುಟ್ಟ ಬೆಟ್ಟವನ್ನೇ ಪುಡಿ ಮಾಡಿ ನೋಡಲು ಓಂ ನಮಃ ಶಿವ. ಅಲ್ಲಿಯೋ ಲಿಂಗವಿರುವುದಿಲ್ಲ ಓಂ ನಮಃ ಶಿವ. ಲೋಪಾಯನಾಗಿ ಮಾರುತಿಯೋ ಓಂ ನಮಃ ಶಿವ. ವೀರಭದ್ರನ ಕುರಿತು ಓಂ ನಮಃ ಶಿವ. ಮಾರವ ತಪಸ್ಸು ಮಾಡಲು ಓಂ ನಮಃ ಶಿವ. ತಪಸ್ಸಿಗೆ ವೀರಭದ್ರ ಪ್ರತ್ಯಕ್ಷನಾಗಿ ಓಂ ನಮಃ ಶಿವ. ನನ್ನ ಪರಮ ಶಿಷ್ಯನಾದ ಮಾರುತಿ ಓಂ ನಮಃ ಶಿವ. ಯಾವ ವಿಪತ್ತು ಬಂತೆಂದು ಕೇಳಲು ಓಂ ನಮಃ ಶಿವ. ಮಾರುತಿಯು ಓಂ ನಮಃ ಶಿವ. ನೀನು ಕೊಟ್ಟ ಲಿಂಗವು ಮಾಯವಾಗಿರುವುದು ಓಂ ನಮಃ ಶಿವ. ಪುನಃ ಲಿಂಗವನ್ನು ಕೊಟ್ಟು ಓಂ ನಮಃ ಶಿವ. ನನ್ನನ್ನು ಉದ್ಧಾರ ಮಾಡಬೇಕು ದೇವಾ ಎನ್ನಲು ಓಂ ನಮಃ ಶಿವ. ನಮ್ಮ ಶ್ರೀ ವೀರಭದ್ರ ಭದ್ರ ದೇವರ ಬಿಟ್ಟ ಅಗ್ನಿ ನೇತ್ರವ ಪರಮೇಶ್ವರನಲ್ಲಿಗೆ ಹೋಗಲ ಓಂ ಶಿವ ಪರಮೇಶ್ವರನ ತನ್ನ ಅಗ್ನಿ ನೇತ್ರವನ್ನು ಕರೆದ ಓಂ ಶಿವ ವೀರಭದ್ರ ದೇವರ ಅಗ್ನಿ ನೇತ್ರದೊಡನೆ ಓಂ ಶಿವ ಓಡವಾದ ಕಾಳಗ ಮಾಡನಲ್ಲ ಓಂ ಶಿವ ಎರಡು ಅಗ್ನಿ ನೇತ್ರಗಳು ಕೂಡಿ ಬ್ರಹ್ಮಾಂಡ ವೇದಗಿಸಿತ್ತು ಓಂ ಶಿವ ಪಾರ್ವತಾ ದೇವಿಳುತ್ತಾಳೆ ಓಂ ಶಿವ ಬ್ರಹ್ಮಾಂಡವೇ ಸುಟ್ಟು ಹೋದ ಮೇಲೆ ನಾವಿರುವುದಲ್ಲಿ ಓಂ ಶಿವ ಅನೇಕ ಕಲಹ ಬೀಳುತ್ತಿರುವೆ ಓಂ ನಮ ಶಿವ ಭಾರತೀಯ ಲಿಂಗವನ್ನು ಕೊಟ್ಟು ಬಿಡು ಎಂದು ಹೇಳಲು ಓಂ ನಮ ಶಿವ ಆಗ ಪರಮೇಶ್ವರನು ಓಂ ನಮ ಶಿವ ಮಾರುತಿಯೇ ಓಂ ನಮ ಶಿವ ಲಿಂಗದ ಕರಡಿಯಂ ತೆರೆದು ನೋಡೇನಲ್ಲ ಓಂ ನಮ ಶಿವ ಆಗ ಮಾರುತಿಯೋ ಓಂ ನಮ ಶಿವ ಗುರುವಿನ ಆಜ್ಞೆ ಆದರೆ ತಡೆಯುತ್ತೇನೆ ಓಂ ನಮ ಶಿವ ಇಲ್ಲವಾದರೆ ಇಲ್ಲ ಎನ್ನಲು ಓಂ ನಮ ಶಿವ ಆಗ ನಮ್ಮ ವೀರಭದ್ರ ದೇವರು ಓಂ ನಮ ಶಿವ ಮಾರುತಿಯೇ ಓಂ ನಮ ಶಿವ ನೀನು ಪರಮೇಶ್ವರನಿಗೆ ಓಂ ನಮ ಶಿವ ರೋಮಕ್ಕೊಂದು ಕೋಟಿ ಲಿಂಗವ ಮಾಡನ್ನಲು ಓಂ ನಮ ಶಿವ ಆಗ ನಮ್ಮ ಮಾರುತಿಯೋ ವೀರಭದ್ರ ದೇವರ ಅಪ್ಪಣೆಯಂತೆ ಓಂ ನಮ ಶಿವ ಪರಮೇಶ್ವರನಿಗೆ ರೋಮಕ್ಕೊಂದು ಕೋಟಿ ಲಿಂಗವ ಮಾಡಿ ತೋರಿಸಲು ಓಂ ನಮ ಶಿವ ಎಂದಿನಿಂದ ಇಂದಿನವರೆಗೂ ಓಂ ನಮ ಶಿವ ಅರಮನಿದರು ಗುರು ಕಾಯುವನೆಂಬ ವಚನ ಭೂಲೋಕದಲ್ಲಿ ಉಳಿತು ಓಂ ನಮ ಶಿವ ರಾತ್ರಿ ಕಾಳಿಯ ರಮಣ ಆ ಕಡೆಯಿಂದ ಓಂ ನಮ ಶಿವ ಬೇಡಿ ಕೊಂಬೆನು ಶ್ರೀ ಗುರುವೆ ನಿನ್ನ ಶಂಭೋ ನಿಮ್ಮ ದಿವ್ಯ ಚರಣ ನಂಬಿ ಹಿಂಬಲತ್ತಿ ಬಂದ ಗಂಗಾಧರನೆ ಎಲ್ಲ ಬಬಗ ಒಂದು ಎಲ್ಲ ದಂಗೆ ಮಾಡುತ್ತೇನೆ ಕೊಂಬೆನು ಶ್ರೀ ಗುರುವೆ ನನ್ನ ಮರೆಯಲಾರೆನ ಗಂಗಾಧರ್ ಸ್ವಾಮಿ ಹಾಗೂ ಸಂಗಡಿಗರಿಂದ ಇದುವರೆಗೆ ಹರ ಮುನಿದರೆ ಗುರು ಕಾಯವನು ಒಡಬು ಕೇಳಿದ್ರಿ. ಈಗ ಕೃಷಿ ಹಾಡು. ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂತೂರ ಹಂಗ ಹಾಳಾಗೂತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂತೂರ ಇರುದಿಲ್ಲ ಸಣ್ಣ ಕುಣಿ ಹಸುರಾರಿ ಗಾಡಿ ಬರ್ತಾವ ಹೋಗ್ತಾವ ಗುಡು ಮಣ್ಣು ಸೆಗಡಿ ಹಾರಾಡತಾವ ಇದಕ ಅಂತಾರ ಹಾರಾಡು ತಿಪ್ಪಿ ಮಾಡಾಡಿ ಎಂದಂದು ನೀರಿಂದ ತಪ್ಪಿ ಹಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ.